ಪ್ರಶ್ನೆ ಉದ್ಭವಿಸುತ್ತದೆ. ಮುಖ್ಯಮಂತ್ರಿಗಳು ಈ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಮಾದಕ ದ್ರವ್ಯ ಕಳ್ಳ ಸಾಗಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಬೆಂಗಳೂರು ವಿಭಾಗದ 352 ರೈಲುಗಳ ಸಂಚಾರದ ವೇಳಾಪಟ್ಟಿಯನ್ನು ಜನವರಿ 1 ಅನ್ವಯವಾಗುವಂತೆ ಪರಿಷ್ಕರಣೆ ಮಾಡಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ನೌಕಾಪಡೆಯ ಐಎನ್ಎಸ್ ವಾಘಾಶಿ ಜಲಾಂತರ್ಗಾಮಿ ರಾಷ್ಟೀಯ ಬದ್ಧತೆಯ ಅಚಲ ಬದ್ಧತೆಗೆ ಉಜ್ವಲ ಉದಾಹರಣೆ ರಾಷ್ಟಪತಿ ದ್ರೌಪದಿ ಮುರ್ಮು. ಸರ್ಕಾರ ಒದಗಿಸುವ ವೇದಿಕೆಗಳ ಮೂಲಕ ಜನಸಾಮಾನ್ಯರ ಸಮಸ್ಯೆಗಳಿಗೆ ಪರಿಹಾರ ಸಲಹೆ ಒದಗಿಸಲು ಮುಂದಾಗಬೇಕೆಂದು ಯುವ ಜನತೆಗೆ ಮನದ ಮಾತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. ಬೌದ್ಧ ಧರ್ಮಗುರು ದಲೈಲಾಮಾ ಅವರ ಅಹಿಂಸೆ ಮತ್ತು ಕರುಣೆಯ ಸಂದೇಶ ಸಮಾಜಕ್ಕೆ ಅತ್ಯಂತ ಅವಶ್ಯಕ, ಕೇಂದ್ರ ಸಚಿವ ಕಿರಣ್ ರಿಜಿಜು. ರಾಜ್ಯದಲ್ಲಿ ಮಾದಕ ದ್ರವ್ಯ ತಯಾರಿಕೆ ಜಾಲ ಪತ್ತೆ, ಸರ್ಕಾರದ ವೈಫಲ್ಯ, ಮುಖ್ಯಮಂತ್ರಿ ರಾಜೀನಾಮೆಗೆ ಬಿಜೆಪಿ ಆಗ್ರಹ. ಬೆಂಗಳೂರು ವಿಭಾಗದ 352 ರೈಲುಗಳ ಆಗಮನ ನಿರ್ಗಮನ ಸಮಯಗಳಲ್ಲಿ ಪರಿಷ್ಕರಣೆ, ಜನವರಿ 1 ಜಾರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮ ಎಲ್ಲ ಆತ್ಮೀಯ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟೀಯ ವಾಣಿಜ್ಯ ಮೇಳ 2026 ಅಂಗವಾಗಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಸಿರಿಧಾನ್ಯ ಮತ್ತು ಮರೆತುಹೋದ ಖಾದ್ಯಗಳ ಪಾಕ ಸ್ಪರ್ಧೆ ಕುರಿತು ಚಿತ್ರದುರ್ಗ ಜಿಲ್ಲಾ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಬಳಿಕ ರೈತರಿಗೆ ಸಲಹೆ ಹಾಗೂ ಕೆಲವು ಜನಪದ ಗೀತೆಗಳನ್ನು ಕೇಳುವಿರಿ. ಈಗ ಕೇಳಿ ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟೀಯ ವಾಣಿಜ್ಯ ಮೇಳ 2026 ಅಂಗವಾಗಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಸಿರಿಧಾನ್ಯ ಮತ್ತು ಮರೆತುಹೋದ ಖಾದ್ಯಗಳ ಪಾಕ ಸ್ಪರ್ಧೆ ಕುರಿತು ಚಿತ್ರದುರ್ಗ ಜಿಲ್ಲಾ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ. ರೈತ ಬಂಧವರೇ, ಈಗಿನ ನಮ್ಮ ಜೊತೆ ಚಿತ್ರದುರ್ಗದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕ ಕಚೇರಿಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಸರ್ ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಜಿಲ್ಲಾ ಮಟ್ಟದ ಪಾಕ ಸ್ಪರ್ಧೆ 2025 ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ಲಿಕ್ಕೆ ಬಂದರೆ ಸರ್, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಈಗ ಜಿಲ್ಲಾ ಮಟ್ಟದ ಪಾಕ ಸ್ಪರ್ಧೆ ಯಾವಾಗ ಪ್ರಾರಂಭ ಆಗುತ್ತೆ, ಇದರ ಉದ್ದೇಶ ಏನಂತ ಹೇಳ್ತೀರಾ ಸರ್? ಈಗ 2014 ಇಸ್ವಿಯಿಂದನೂ ಕೂಡ ಈ ಒಂದು ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳವನ್ನ ನಮ್ಮ ರಾಜ್ಯದಲ್ಲಿ ಮಾಡ್ತಾ ಬರ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳವನ್ನ ಮಾಡ್ತಾ ಇರತಕ್ಕಂಥದ್ದು ಮುಖ್ಯ ಉದ್ದೇಶ ಸಿರಿಧಾನ್ಯಗಳ ಪ್ರಾಮುಖ್ಯತೆಯನ್ನ ರೈತರಲ್ಲಿ, ನಾಗರಿಕರಲ್ಲಿ, ಎಲ್ಲ ಸಮೂಹಗಳಲ್ಲೂ ಕೂಡ ಇದು ಬರಬೇಕು ಅನ್ನೋದು ಅದರ ಮುಖ್ಯ ಉದ್ದೇಶ. ಅದೇ ರೀತಿ ಈಗ 2026 ಜನವರಿನಲ್ಲಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನ ಏರ್ಪಡಿಸಿದ್ದಾರೆ. ಅದರ ಪೂರ್ವಭಾವಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಪಾಕ ಸ್ಪರ್ಧೆಯನ್ನ ಏರ್ಪಡಿಸಿದೀವಿ. ಪ್ರಥಮವಾಗಿ ಹೇಳ್ಬೇಕಂತಂದ್ರೆ ಇದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಜನವರಿ ತಿಂಗಳ 16, 17 ಮತ್ತು 18 ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇದು ಏರ್ಪಾಡಾಗಿರುತ್ತದೆ. ಈ ಮೇಳದ ಮುಖ್ಯ ಉದ್ದೇಶ ಅಗ್ರಿಕಲ್ಚರ್ ಬಿಯಾಂಡ್ ಪ್ರೊಡಕ್ಷನ್, ಎಂಪವರಿಂಗ್ ಫಾರ್ಮರ್ಸ್ ಎಂಬ ಹೊಸ ಪರಿಕಲ್ಪನೆ ಇಲ್ಲಿ ಬಂದಿರುತ್ತದೆ. ಅಂದ್ರೆ ಕೇವಲ ಉತ್ಪಾದನೆಯನ್ನು ಹೆಚ್ಚಿಸ್ತಕ್ಕಂಥದ್ದೇ ಅಲ್ಲ, ರೈತರಲ್ಲಿ ವಿವಿಧ ಬೆಳೆಗಳ ಉತ್ಪಾದನೆ ಹೆಚ್ಚಿಸ್ತಕ್ಕಂಥದ್ದೇ ಅಲ್ಲ, ರೈತರನ್ನ ಸಬಲರನ್ನಾಗಿ ಮಾಡಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ. ರೈತರನ್ನ ಸಬಲರನ್ನಾಗಿ ಮಾಡಬೇಕು ಅಂತಂತಂದ್ರೆ 4 ಆಬ್ಜೆಕ್ಟಿವ್ಸ್ ಅನ್ನ ಆ ಒಂದು ಮೇಳದ ಮುಖಾಂತರ ಇಟ್ಕೊಂಡಿದ್ದಾರೆ. ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಪ್ರೊಸೆಸಿಂಗ್ ಅಂಡ್ ವ್ಯಾಲ್ಯೂ ಅಡಿಷನ್ ಅಂತೀವಿ, ಅಂದ್ರೆ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ. ಕೇವಲ ರೈತ ಬೆಳೆದ್ರೆ ಸಾಲದು, ಅದರ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಹೆಚ್ಚಿಸ್ತಕ್ಕಂಥದ್ದು ಮಾಡಿದಾಗ ಅವನಿಗೆ ಲಾಭದಾಯಕ ಆಗ್ತಕ್ಕಂಥದ್ದು ನಾವು ಕಾಣಬಹುದು. ಹಾಗಾಗಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳು ಮತ್ತು ರೈತ ಗುಂಪುಗಳು ಮತ್ತು ಸ್ವಸಹಾಯ ಸಂಘಗಳು ಅವರನ್ನ ಶ್ರೇಣೀಕರಣ ಮತ್ತು ಗುಣಮಟ್ಟ ಪ್ರಮಾಣೀಕರಣದ ಮಹತ್ವದ ಬಗ್ಗೆ ಅರಿವನ್ನು ಮೂಡಿಸಿ ಹಾಗೆಯೇ ವಿವಿಧ ಪಾಲುದಾರರೊಂದಿಗೆ ಸಂಪರ್ಕವನ್ನು ಕಲ್ಪಿಸುವುದು ಈ ಒಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದ ಮೊದಲ ಮುಖ್ಯ ಉದ್ದೇಶ ಆಗಿರುತ್ತೆ. ಎರಡನೇದು ಅಂತಂದ್ರೆ ಬೀಜ ಉತ್ಪಾದನೆ ಮಾಡ್ತಕ್ಕಂಥದ್ದು, ಸೀಡ್ ಪ್ರೊಡಕ್ಷನ್ ಅಂತಕ್ಕಂಥದ್ದು. ಇದನ್ನ ಈಗ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಅಂತೇಳಿ ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ರೈತರು ಇವರು ಪ್ರಾಮಾಣಿಕ ಬೀಜ ಉತ್ಪಾದನೆಯಿಂದ ಆಗ್ತಕ್ಕಂಥ ಪ್ರಯೋಜನಗಳ ಬಗ್ಗೆ ಅರಿವು ಮೂಡಿಸ್ತಕ್ಕಂತಹದ್ದು ಮತ್ತೆ ರೈತರಿಗೆ ಆದಾಯೋತ್ಪನ್ನ ವೃತ್ತಿಯಾಗಿ ಬೀಜೋತ್ಪಾದನೆಯನ್ನು ಮಾಡ್ತಕ್ಕಂಥದ್ದು, ಹಾಗೆ ಅದರ ರೈತ ಉತ್ಪಾದನೆ ಮಾಡಿರ್ತಕ್ಕಂಥ ಬೀಜವನ್ನ ವ್ಯಾಪಾರ ಸಂಪರ್ಕದ ಮೂಲಕ ಬೆಳೆಸ್ತಕ್ಕಂತಹದ್ದು. ಹಾಗಾಗಿ ರೈತ ಈ ಬೀಜೋತ್ಪಾದನೆ ಮಾಡೋದ್ರಿಂದ ಕೇವಲ ಉತ್ತಮ ಬೆಳೆ ತೆಗೆಯತಕ್ಕಂಥದ್ದೇ ಅಲ್ಲ, ಅವನ ವ್ಯಾಪಾರ ಸಂಪರ್ಕವನ್ನ ಬೆಳೆಸಿ ಅವನಿಗೆ ಆದಾಯ ತರ್ತಕ್ಕಂಥದ್ದು ಎರಡನೇ ಉದ್ದೇಶ ಆಗಿರುತ್ತೆ. ಮೂರನೇದು ಅಗ್ರೋ ಎಕಾಲಜಿ ಅಂತೀವಿ, ಕೃಷಿ ಪರಿಸರ ಅಂತ ಹೇಳಿ ಹೇಳ್ತೀವಿ. ಅಂದ್ರೆ ಕೃಷಿ ಪರಿಸರಕ್ಕೆ ಅನುಗುಣವಾಗಿ ರೈತರ ಆದಾಯವನ್ನು ಹೆಚ್ಚಿಸ್ತಕ್ಕಂಥದ್ದು, ಅಂದ್ರೆ ಅವನು ಎಲ್ಲಿ ವ್ಯವಸಾಯ ಮಾಡ್ತಾನೆ ಆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಸರ ಸ್ನೇಹಿ ಕೃಷಿ ಮತ್ತು ಸಂಸ್ಕರಣಾ ಪದ್ಧತಿಗಳನ್ನು ಅಳವಡಿಸಿಕೊಳ್ಳೋದು ಮತ್ತೆ ಉತ್ಪಾದಕರಲ್ಲಿ ಅದರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು ಇದರ ಮೂರನೇ ಮುಖ್ಯ ಉದ್ದೇಶ ಆಗಿರುತ್ತೆ. ಮತ್ತೆ ನಾಲ್ಕನೇ ಮತ್ತು ಕಡೆಯ ಉದ್ದೇಶ ಏನಂತಂತಂದ್ರೆ ಅವ್ರು ಮಾಡಿರ್ತಕ್ಕಂತಹ ಒಂದು ಪದಾರ್ಥಗಳಿಗೆ ಬ್ರ್ಯಾಂಡಿಂಗ್ ಮತ್ತು ಕ್ರೆಡಿಟ್ ಸೇವೆ ನೀಡ್ತಕ್ಕಂಥದ್ದು, ಬ್ರ್ಯಾಂಡಿಂಗ್ ಆ್ಯಂಡ್ ಕ್ರೆಡಿಟ್ ಸರ್ವಿಸ್ ಅಂತೇಳಿ ಹೇಳ್ತೇವೆ. ಅಂದರೆ ರೈತರು ಮತ್ತು ಉತ್ಪಾದಕ ಸಂಸ್ಥೆಗಳು ತಮ್ಮ ಉತ್ಪನ್ನಗಳ ಮಾರಾಟ ವ್ಯವಹಾರವನ್ನು ವಿಸ್ತರಿಸಿಕೊಳ್ಳಲು ಅನುವಾಗುವಂತೆ ಬ್ರ್ಯಾಂಡಿಂಗ್ ಮತ್ತು ಔಟ್ಪುಟ್ ಕ್ರೆಡಿಟ್ ಮೌಲ್ಯದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು ಕೂಡ ಈ ಒಂದು ವಾಣಿಜ್ಯ ಮೇಳದ ಮುಖ್ಯ ಉದ್ದೇಶ ಆಗಿರ್ತದೆ. ಈ ನಾಲ್ಕು ಉದ್ದೇಶಗಳೊಂದಿಗೆ ಈ ವರ್ಷದ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026ನ ಈ ಹಿಂದೆ ಹೇಳಿದಾಗ ನಾನು 16, 17 ಮತ್ತು 18ನೇ ತಾರೀಕು ಮೂರು ದಿನ ನಮ್ಮ ಅರಮನೆ ಮೈದಾನದಲ್ಲಿ ಏರ್ಪಡಿಸಲಾಗಿರುತ್ತೆ. ಈ ನಾಲ್ಕು ಉದ್ದೇಶಗಳೊಂದಿಗೆ ಇದನ್ನು ಪ್ರಾರಂಭ ಮಾಡಿರ್ತಾರೆ. ಹಾಗಾಗಿ ರೈತ ಬಾಂಧವರು ಇದರಲ್ಲಿ ಭಾಗವಹಿಸಬೇಕಂತೇಳಿ ನಾನು ಮೊದಲ ಕೋರಿಕೆ ಆಗಿರುತ್ತೆ. ಈ ಸ್ಪರ್ಧೆಯಲ್ಲಿ ರೈತ ಬಾಂಧವರು ಭಾಗವಹಿಸಬೇಕಂದ್ರೆ ಸರ್ ಏನೇನು ಷರತ್ತುಗಳು ಇರ್ತಾವ ಸರ್ ಮುಖ್ಯವಾಗಿ? ಅದೇ ಈಗ ಇದರ ಒಂದು ಅಂಗವಾಗಿ ಈಗೇನು ನಾನು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಹೇಳಿದೆ ಅದರ ಅಂಗವಾಗಿ ಈ ಪಾಕ ಸ್ಪರ್ಧೆಯನ್ನ ನಮ್ಮ ಜಿಲ್ಲೆನಲ್ಲಿ ನಾವು ಏರ್ಪಡಿಸಿದ್ವಿ. ನಮ್ಮ ಜಿಲ್ಲೆಯಲ್ಲೊಂದೆಲ್ಲ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟದ ಪಾಕ ಸ್ಪರ್ಧೆಯನ್ನ ಏರ್ಪಡಿಸಿದ್ವಿ. ಅಂದ್ರೆ ಸಿರಿಧಾನ್ಯಗಳ ಸಿಹಿ ಮತ್ತು ಖಾರದ ಖಾದ್ಯಗಳ ಸ್ಪರ್ಧೆ ಮತ್ತೆ ಅದಲ್ಲದೇ ಅದಕ್ಕೆ ಜೊತೆಯಾಗಿ ಮರೆತು ಹೋದ ಖಾದ್ಯಗಳು ಅಂತ ಹೇಳ್ತೀವಿ, ಲ್ಯಾಂಡ್ ರೇಸಸ್ ಪ್ರಾಡಕ್ಟ್ಸ್ ಅಂತೀವಿ. ಅಂದ್ರೆ ಈಗ ಹಳೆ ಕಾಲದಲ್ಲಿ ನಮ್ಮ ಹಿಂದಿನ ಪೀಳಿಗೆಯವರು ಏನು ಉತ್ತಮ ಆಹಾರವನ್ನ ತರಿಸಿ ಕೊಡ್ತಾ ಇದ್ರು ಅದಕ್ಕೆ ಏನು ಇಂಪಾರ್ಟೆನ್ಸ್ ಇತ್ತು ಅಂದ್ರೆ ಪ್ರಾಮುಖ್ಯತೆ ಇತ್ತು, ಆರೋಗ್ಯದಲ್ಲಿ ಎಷ್ಟು ಬದಲಾವಣೆ ಉಂಟಾಗ್ತಿತ್ತು ಮತ್ತೆ ಅದರಿಂದ ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಅಂದ್ರೆ ನಮ್ಮ ದೇಹಕ್ಕೆ ಅಗತ್ಯವಾಗಿರ್ತಕ್ಕಂತಹ ಪೋಷಕಾಂಶಗಳ ಒಂದು ಏನು ನಮಗೆ ಈ ಒಂದು ಹಳೆಯ ಮರೆತು ಹೋದ ಖಾದ್ಯಗಳಿಂದ ಸಿಗ್ತಾ ಇತ್ತು ಅದರ ಅರಿವನ್ನ ನಮ್ಮ ರೈತರಲ್ಲಿ ಮತ್ತು ನಾಗರಿಕರಲ್ಲಿ ಮೂಡಿಸ್ಬೇಕು ಅಂತಕ್ಕಂಥದ್ದು ಇದರ ಉದ್ದೇಶ. ಈಗ ತಾವು ಕೇಳಿದ ಹಾಗೆ ಸಿರಿಧಾನ್ಯಗಳು ಮತ್ತು ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆ ಆಗುತ್ತಿದ್ದು, ಸಿರಿಧಾನ್ಯಗಳ ಖಾದ್ಯಗಳು ಅಂತಂದ್ರೆ ಇಲ್ಲಿ ಎರಡು ತರಹದ ಖಾದ್ಯಗಳು ಸಿರಿಧಾನ್ಯದಲ್ಲಿ ನಾವು ಮಾಡಬಹುದು. ಒಂದು ಸಿಹಿಯಾದ ಖಾದ್ಯಗಳು, ಎರಡನೇದು ಖಾರವಾದ ಖಾದ್ಯಗಳು. ಈ ಖಾದ್ಯಗಳನ್ನ ಸಿರಿಧಾನ್ಯಗಳಾಗಿರ್ತಕ್ಕಂತಹ ಜೋಳ, ರಾಗಿ, ನವಣೆ, ಸಜ್ಜೆ, ಹಾರಕ, ಬರಗು ಮತ್ತೆ ಸಾಮೆ ಬೆಳೆಗಳಿಂದ ಇದನ್ನ ತಯಾರಿಸಬೇಕಾಗುತ್ತೆ. ಮತ್ತೆ ಮರೆತು ಹೋದ ಖಾದ್ಯಗಳು ಅಂತಂದ್ರೆ ನಾವೇನು ಸಿರಿಧಾನ್ಯಗಳಿಂದನೇ ತಯಾರಿಸ್ಬೇಕಂತಲ್ಲ, ಇತರೆ ಧಾನ್ಯಗಳಿಂದನೂ ಕೂಡ ಇದನ್ನ ಮಾಡ್ತಕ್ಕಂಥದ್ದು ನಮ್ಮ ರೂಢಿಯಲ್ಲಿ ಮೊದಲಿಂದನೂ ಬಂದಿದೆ. ಅಂದ್ರೆ ಇದರ ಅರ್ಥ ದೇಸಿ ತಳಿಗಳ ಪೌಷ್ಟಿಕಾಂಶದ ಮೌಲ್ಯ ಅಂತೀವಿ, ಅಂದ್ರೆ ಹಳೆ ವೆರೈಟೀಸ್ನ ನಾವು ಡೆವಲಪ್ ಮಾಡ್ಕೊಂಡ್ಬಂದು ಅದನ್ನ ಮಾಡ್ತಕ್ಕಂಥದ್ದಿರ್ಬೋದು. ಆಮೇಲೆ ಬಳಕೆಯಾಗದ ಬೆಳೆಗಳು, ಕೆಲವು ಬೆಳೆಗಳನ್ನ ನಾವು ಬಳಕೆನೆ ಮಾಡಲ್ಲ ಅಂತ ಬೆಳೆಗಳಿಂದ ತಯಾರಿಸ್ತಕ್ಕಂಥ ಖಾದ್ಯಗಳಾಗಿರ್ಬೋದು. ಮತ್ತೆ ಮರೆತು ಹೋದ ಆಹಾರಗಳು, ಈಗ ಮಾಲ್ದಿ ಇವೆಲ್ಲ ಮರ್ತೇ ಹೋಗಿದೀವಿ ನಾವು ಈಗಾಗಲೇ. ಆಮೇಲೆ ಇನ್ನೊಂದು ಸತಿ ಒಬ್ರು ಮಾಡ್ಕೊಂಡ್ಬಂದಿದ್ರು ಈ ಖರ್ಜೂರದಲ್ಲಿ ಮಾಡ್ಕೊಂಡ್ಬಂದಿದ್ರು, ಆ ತರ ಖಾದ್ಯಗಳಿರ್ಬೋದು. ಮತ್ತೆ ರೈತರ ಸಾಂಪ್ರದಾಯಿಕ ಪರಂಪರೆಯಿಂದ ಮಾಡ್ತಕ್ಕಂಥ ಖಾದ್ಯಗಳಿರ್ಬೋದು. ಜಾನಪದ ಪ್ರಭೇದಗಳೆಂದು ಕರೆಯಲ್ಪಡುವ ದೇಸಿ ತಳಿಗಳು ಸ್ಥಳೀಯ ಮತ್ತು ಸಾಂಪ್ರದಾಯಿಕ ಕೃಷಿ ಪದ್ಧತಿಯಿಂದ ಅಭಿವೃದ್ಧಿ ಪಡಿಸಿರ್ತಕ್ಕಂತಹ ವಿಶಿಷ್ಟ ಲಕ್ಷಣಗಳುಳ್ಳಂತಹ ಈ ತಳಿಗಳಾಗಿರ್ಬೋದು. ಮತ್ತೆ ಈ ಪೋಷಕಾಂಶಗಳ ಸಮೃದ್ಧಿ ಮತ್ತು ಭೌಗೋಳಿಕ ಮೂಲಗಳ ಕಾರಣದಿಂದ ಕೆಲವು ರೈತರು ಬೆಳೆಯುವ ದೇಸಿ ತಳಿಗಳಿಂದ ತಯಾರಿಸ್ತಕ್ಕಂಥ ಈ ಮರೆತು ಹೋದ ಖಾದ್ಯಗಳಾಗಿರ್ತವೆ. ಹಾಗಾಗಿ ರೈತ ಬಾಂಧವರಲ್ಲಿ ನಾವು ಈ ಕೃಷಿ ಇಲಾಖೆ ಮುಖಾಂತರ ವಿನಂತಿಸೋದೇನೆಂದರೆ, ಈ ಬರುವ ಈ December 30 ನಮ್ಮ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ 9 ತಾವು ನೋಂದಾಯಿಸಬೇಕು. 10 ಸ್ಪರ್ಧೆ ಪ್ರಾರಂಭವಾಗುತ್ತೆ. ಈ ಸ್ಪರ್ಧೆನಲ್ಲಿ ಹಲವಾರು ಷರತ್ತುಗಳನ್ನು ನಾವು ಈಗಾಗಲೇ ಪತ್ರಿಕಾ ಪ್ರಕಟಣೆಯಲ್ಲಿ ನೀಡಿದ್ದೀವಿ, ಮತ್ತೆ ತಮ್ಮ ಆಕಾಶವಾಣಿ ಮುಖಾಂತರ ಕೂಡ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಹಾಗಾಗಿ ಯಾರ್ಯಾರು ಭಾಗವಹಿಸಬೇಕು ಅಂತಕ್ಕಂಥದ್ದು ಪ್ರಮುಖ. ಇಲ್ಲಿ ಒಂದೇ ಷರತ್ತು ಇರತಕ್ಕಂಥದ್ದು ಭಾಗವಹಿಸೋದಕ್ಕೆ ಏನು ಅಂತಂತಂದ್ರೆ, ನಮ್ಮ ಕೃಷಿ ಇಲಾಖೆಯ ಸಿಬ್ಬಂದಿ ಆಗ್ಲಿ ಅವರು ಭಾಗವಹಿಸೋ ಹಾಗಿಲ್ಲ, ಮತ್ತೆ ವಿದ್ಯಾರ್ಥಿಗಳು ಇವರಿಬ್ರು ಮಾತ್ರ ಭಾಗವಹಿಸೋಕೆ ಅವಕಾಶ ಇಲ್ಲ. ಆಮೇಲೆ ಇನ್ನೊಂದು ಏನಂತಂದ್ರೆ, ಹಿಂದಿನ ವರ್ಷ 2024-25 ಸಾಲಿನಲ್ಲಿ ರಾಜ್ಯ ಮಟ್ಟದಲ್ಲಿ ಯಾರು ಪ್ರಶಸ್ತಿ ತಗೊಂಡಿದ್ದಾರೆ ಅವ್ರು ಮಾತ್ರ ಭಾಗವಹಿಸಂಗಿಲ್ಲ. ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ತಗೊಂಡಿರೋರು ಭಾಗವಹಿಸಬಹುದು, ಅವರಿಗೆ ಯಾವುದೇ ಅಡ್ಡಿ ಇಲ್ಲ. ಹಾಗಾಗಿ ಮತ್ತೊಮ್ಮೆ ಉತ್ತಮವಾದ ಆಹಾರವನ್ನ ಮಾಡಿ ಇಲ್ಲಿ ಪ್ರದರ್ಶಿಸಿ ಇಲ್ಲಿ ಅವರ ಪ್ರಶಸ್ತಿಯನ್ನು ತೆಗೆದುಕೊಂಡು ಮತ್ತೊಮ್ಮೆ ರಾಜ್ಯ ಮಟ್ಟಕ್ಕೆ ಹೋಗೋದು ಕೂಡ ಅವರಿಗೆ ಅವಕಾಶ ಇರುತ್ತೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಅಭ್ಯರ್ಥಿಗಳು ಯಾವ ಒಂದು ಸೂಚನೆಗಳನ್ನು ಪಾಲಿಸಬೇಕಾಗುತ್ತೆ? ಇದರಲ್ಲಿ ಒಂದು, ಒಬ್ಬ ಸ್ಪರ್ಧಿಗೆ ಒಂದು ತಿನಿಸಿಗೆ ಮಾತ್ರ ಅವಕಾಶ ಇರುತ್ತೆ. ಅವರು ಸಿಹಿ ಇರ್ಬೋದು, ಖಾರ ಇರ್ಬೋದು, ಅಥವಾ ಮರೆತು ಹೋದ ಖಾದ್ಯ ಯಾವ್ದಾದ್ರು ಒಂದು ವಿಭಾಗದಲ್ಲಿ ಅವರು ಸ್ಪರ್ಧಿಸಬೇಕಾಗತ್ತೆ. ಮತ್ತೆ ಎರಡನೇದು ಹೇಳ್ಬೇಕಂತಂದ್ರೆ, ಅವರು ಸಸ್ಯಾಹಾರಿ ತಿನಿಸುಗಳಿಗೆ ಮಾತ್ರ ಇಲ್ಲಿ ಅವಕಾಶ ಇರತಕ್ಕಂತಹದ್ದು ನಮಗೆ. ಆಮೇಲೆ ಈ ಮಾಂಸಾಹಾರದ ಆಹಾರಗಳನ್ನು ಇಲ್ಲಿ ಮಾಡುವ ಅವಕಾಶ ಇಲ್ಲ. ಮತ್ತೆ ಈಗ ಮೊದಲೇ ಹೇಳಿದಾಗೆ ಸಿರಿಧಾನ್ಯ ಖಾದ್ಯಗಳನ್ನ ಸಿಹಿ ಮತ್ತು ಖಾರದ್ದನ್ನ ಈ ಸಿರಿಧಾನ್ಯಗಳಿಂದ ತಯಾರಿಸಿರ್ಬೇಕು. ಒಂದು ಮರೆತು ಹೋದ ಖಾದ್ಯಗಳಿಗಾಗಲೇ ಹೇಳಿದಾಗೆ ದೇಶೀಯ ತಳಿಗಳು ಅಥವಾ ಮರೆತು ಹೋದಂತ ಆಹಾರಗಳಿರ್ಬೋದು ಅಥವಾ ಅತಿ ಹೆಚ್ಚು ಪೋಷಕಾಂಶಗಳು ಎಲ್ಲ ಸಮೃದ್ಧ ಮತ್ತು ಭೌಗೋಳಿಕ ಮೂಲಗಳಿಂದ ಬೆಳೆದಿರ್ತಕ್ಕಂತಹ ತಳಿಗಳಿಂದ ತಯಾರಿಸ್ತಕ್ಕಂತಹ ಆಹಾರ ಇರ್ಬೋದು, ಇವೆಲ್ಲ ಮಾಡಬಹುದು. ಒಂದು ಆ ಅಡುಗೆಯನ್ನ ಸಿರಿಧಾನ್ಯಗಳ ಸಿಹಿ ಮತ್ತು ಕಾರ್ಯ ಮತ್ತು ಮರೆತು ಹೋದ ಖಾದ್ಯಗಳ ಅಡುಗೆಯನ್ನ ಬಂದು ಇಲ್ಲಿ ತಯಾರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವರು ಅಲ್ಲಿ ಮನೆಯಲ್ಲೇ ಬರುವ ಮುನ್ನ ತಯಾರಿಸ್ಕೊಂಡು ಬಂದು ಇಲ್ಲಿ ತಂದು ಪ್ರದರ್ಶಿಸಿದ್ರೆ ಸಾಕು. ನಿಮ್ಮ ಆವರಣದಾಗೆ ಆವರಣದಲ್ಲಿ ಮಾಡುವ ಅವಶ್ಯಕತೆ ಇಲ್ಲ, ತಂದು ಅಲ್ಲಿ ಪ್ರದರ್ಶಿಸಬೇಕು. ಅವತ್ತಿನ ದಿವಸ ಅಲ್ಲಿ ಮನೆಯಲ್ಲೇ ಮಾಡ್ಕೊಂಡ್ಬಂದು ತಂದು ಇಲ್ಲಿ ಪ್ರದರ್ಶಿಸ್ತಕ್ಕಂಥದ್ದು ಅಷ್ಟೇ. ಇಲ್ಲಿ ಅಡುಗೆ ಮಾಡಿ ತೋರಿಸಿ ಅದನ್ನು ಪ್ರದರ್ಶಿಸ್ತಕ್ಕಂತಹ ಸೌಲಭ್ಯ ಇಲ್ಲಿರಲ್ಲ. ಹಾಗಾಗಿ ಕೇವಲ ಪ್ರದರ್ಶನಕ್ಕೆ ಮಾತ್ರ ನಾವು ಸೌಲಭ್ಯ ಕೊಡ್ತೀವಿ. ಹಾಗಾಗಿ ಅವರು ಅದು ಅಡುಗೆಯನ್ನ ತಯಾರು ಮಾಡ್ಕೊಂಡ್ಬಂದು ಇಲ್ಲಿ ಪ್ರದರ್ಶಿಸ್ತಕ್ಕಂಥದ್ದು ಮುಖ್ಯವಾದ ಷರತ್ತು ಅಂತ ಹೇಳ್ಬೋದು. ಆದರೆ ಯಾರು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ ಅವರು ರಾಜ್ಯ ಮಟ್ಟದಲ್ಲಿ ಅಲ್ಲೇ ತಯಾರಿಸಬೇಕಾಗುತ್ತೆ ಸ್ಪಾಟ್ ಅಲ್ಲಿ. ಹಾಗಾಗಿ ಅವರು ಅದಕ್ಕೂ ತಯಾರಿರ್ಬೇಕು. ಇಲ್ಲಿ ಯಾರು ಅಜ್ಜಿ ಮಾಡ್ಕೊಟ್ಲು ಇಲ್ಲ ಮಗಳು ಮಾಡ್ಕೊಟ್ಲು ಅಂತ ತಂದು ಇಡೋದಕ್ಕೆ ಅವಕಾಶ ಇರಬಹುದು, ಇಲ್ಲ ಅಂತಲ್ಲ. ಆದರೆ ಅವರು ಅದಕ್ಕೆ ಆಯ್ಕೆ ಆದ್ರೆ, ರಾಜ್ಯ ಮಟ್ಟಕ್ಕೆ ಆಯ್ಕೆ ಆದ್ರೆ ಅವರೇ ಬಂದು ಮಾಡಬೇಕಾಗಿರೋದ್ರಿಂದ ದಯವಿಟ್ಟು ಅವರು ಯಾರು ಸರಿಯಾದ ಅಭ್ಯರ್ಥಿ ಸರಿಯಾದ ಸ್ಪರ್ಧೆ ಇರ್ತಾರೆ ಅವರೇ ಅದರಲ್ಲಿ ಭಾಗವಹಿಸ್ತಕ್ಕಂಥದ್ದು ಬಹಳ ಮುಖ್ಯವಾದ ಉದ್ದೇಶ ಆಗಿರುತ್ತೆ. ಹಾಗಾಗಿ ಅವರು ಅದಕ್ಕೆ ತಯಾರಿರ್ಬೇಕು. ರಾಜ್ಯ ಮಟ್ಟಕ್ಕೆ ಅವರು ಹೋಗಿ ಅಲ್ಲಿ ಏನೇನು ಅದಕ್ಕೆ ಅವಶ್ಯಕ ಇರುವ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ಅದನ್ನ ಅಲ್ಲೇ ಅಡಿಗೆ ತಯಾರಿಸಿ ಅಲ್ಲೇ ಪ್ರದರ್ಶಿಸಿ ಅದರ ಬಗ್ಗೆ ಮಾಹಿತಿ ಕೊಟ್ಟು ಬರ್ತಕ್ಕಂಥ ಸಾಮರ್ಥ್ಯ ಇರಬೇಕಾಗುತ್ತೆ. ಹಾಗಾಗಿ ಅವರು ಯಾರು ಸರಿಯಾದ ಸ್ಪರ್ಧೆ ಇರ್ತಾರೆ ಅವರೇ ಭಾಗವಹಿಸ್ತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರ ಆಗಿರುತ್ತೆ. ಈ ತಯಾರಿಸಿರ್ತಕ್ಕಂಥ ತಿನಿಸುಗಳನ್ನ ಯಾವ ರೀತಿ ಪ್ರದರ್ಶಿಸ್ತಾರೆ ಅಂದ್ರೆ ಡಿಸ್ಪ್ಲೇ ಅಂತೀವಿ ಅದನ್ನ, ಮತ್ತೆ ಯಾವ ಯಾವ ಅದನ್ನ ತಯಾರಿಸೋದಕ್ಕೆ ಅವಶ್ಯಕತೆ ಇರತಕ್ಕಂಥ ಸಾಮಗ್ರಿಗಳು ಇನ್ಗ್ರೀಡಿಯೆಂಟ್ಸ್ ಅಂತೀವಿ, ಮತ್ತೆ ಅದು ನೋಡಬೇಕಾದ್ರೆ ಕಾಣ್ತಕ್ಕಂಥ ರೀತಿ ಅಂದ್ರೆ ತೋರಿಕೆ ಅಂತೀವಿ ಅದನ್ನ, ಅಂದ್ರೆ ಅಪಿಯರೆನ್ಸ್ ಅಂತೀವಿ, ಮತ್ತೆ ತಿಂದಾಗ ಬರ್ತಕ್ಕಂತಹ ರುಚಿ ಟೇಸ್ಟ್ ಅಂತೀವಿ, ಮತ್ತೆ ಅರೋಮಾ ಅಂತೀವಿ ಸುವಾಸನೆ ಯಾವ ರೀತಿ ಬರುತ್ತೆ, ಮತ್ತೆ ಅದರ ಇರ್ತಕ್ಕಂಥ ಪೌಷ್ಟಿಕಾಂಶ ನ್ಯೂಟ್ರಿಯೆಂಟ್ಸ್ ಇವೆಲ್ಲದರ ಮೇಲೆ ಅದರ ಒಂದು ಆಯ್ಕೆ ತೀರ್ಪು ಕೈಗೊಳ್ಳಲಾಗುತ್ತೆ. ಹಾಗಾಗಿ ಇವೆಲ್ಲ ಅಂಶಗಳು, 6 ಅಂಶಗಳು ಏನ್ ಹೇಳಿದೆ, ಪ್ರದರ್ಶನ ಮಾಡ್ತಕ್ಕಂಥದ್ದು ಡಿಸ್ಪ್ಲೇ, ಸಾಮಗ್ರಿಗಳು ಇನ್ಗ್ರೀಡಿಯೆಂಟ್ಸ್, ಮತ್ತೆ ಅಪಿಯರೆನ್ಸ್ ತೋರಿಕೆ, ಟೇಸ್ಟ್ ರುಚಿ, ಸುವಾಸನೆ ಅರೋಮ, ಮತ್ತೆ ಪೌಷ್ಟಿಕತೆ ನ್ಯೂಟ್ರಿಯೆಂಟ್ಸ್, ಇವು 6 ಅಂಶಗಳ ಮೇಲೂ ಕೂಡ ಆಹಾರದ ಪದಾರ್ಥದ ಆಯ್ಕೆ ಆಗುತ್ತೆ. ಹಾಗಾಗಿ ಈ 6 ಅಂಶಗಳ ಮೇಲೆ ತಾವು ತಯಾರಿಯನ್ನು ನಡೆಸಬೇಕಾಗುತ್ತೆ. ಈಗ ಅದರಲ್ಲಿ ಏನು ನ್ಯೂಟ್ರಿಯೆಂಟ್ಸ್ ಇಲ್ಲಪ್ಪ ನೋಡಕ್ ಚೆನ್ನಾಗೈತೆ ಅಂತಂದ್ರೂ ಅದು ನಿಷ್ಪ್ರಯೋಜನ ಆಗುತ್ತೆ. ಹಾಗಾಗಿ ಈ 6 ಅಂಶಗಳ ಮೇಲೆ ಅದರ ಒಂದು ಆಯ್ಕೆ ರಾಜ್ಯ ಮಟ್ಟಕ್ಕಾಗೋದ್ರಿಂದ ಈ 6 ಅಂಶಗಳ ಮೇಲೆ ಅವರು ತಯಾರಾಗಿ ಬಂದು ಇಲ್ಲಿ ನೀಡಬೇಕಾಗುತ್ತೆ. ಆಮೇಲೆ ಇಲ್ಲಿ ನಾವು ತೀರ್ಪುಗಾರರಂತೇಳಿ 4 ಜನನ ಈಗ ಆಲ್ರೆಡಿ ಆಯ್ಕೆ ಮಾಡಿದ್ವಿ. ಕೃಷಿ ವಿಶ್ವವಿದ್ಯಾನಿಲಯ ಹಿರಿಯೂರಲ್ಲಿ ಏನಿದೆ ಅಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಅನುಭವಿ ವಿಜ್ಞಾನಿಗಳಾಗಿರ್ತಕ್ಕಂಥ ಈ ಆಹಾರ ತಜ್ಞರು ಅಂತೇಳಿ ಇರ್ತಾರೆ, ಅವರೊಬ್ರು ಇರ್ತಾರೆ. ಮತ್ತೆ ರೈತರ ಕಡೆಯಿಂದ ಒಬ್ರು ಈ ಆಹಾರಗಳ ಬಗ್ಗೆ ಅಪಾರ ಜ್ಞಾನ ಇರತಕ್ಕಂಥವರು ಒಬ್ರು ತೀರ್ಪುಗಾರರಾಗಿರ್ತಾರೆ. ಅದಲ್ಲದೇ ನಮ್ಮ ಇಲಾಖೆನಲ್ಲಿ ಕೂಡ ಸಹಾಯಕ ಕೃಷಿ ನಿರ್ದೇಶಕರು ರೈತ ಮಹಿಳೆ ಅಂತೇಳಿ ಇರ್ತಾರೆ, ಅವರು ಓದಿರ್ತಕ್ಕಂಥದ್ದೇ ಆಹಾರ ವಿಜ್ಞಾನ. ಹಾಗಾಗಿ ಆ ಒಟ್ಟು 4 ಜನ ತೀರ್ಪುಗಾರರಿಂದ ಈ ರೈತ ಮಹಿಳೆಯರು ಏನ್ ತಂದಿರ್ತಾರೆ ಅದರ ಪ್ರಶಸ್ತಿ ಆಯ್ಕೆಯನ್ನ ಮಾಡಲಾಗುತ್ತೆ. ಈ 4 ಜನ ತೀರ್ಪುಗಾರರ ನಿರ್ಧಾರವೇ ಅಂತಿಮವಾಗಿರುತ್ತೆ. ಹಾಗಾಗಿ ಈ ಷರತ್ತಿಗೆ ಒಳಪಟ್ಟು ರೈತರು ಭಾಗವಹಿಸಬೇಕಾಗತ್ತೆ. ಈ 3 ವಿಭಾಗಗಳಿದಾವೆ ಇದರಲ್ಲಿ, ಅಂದ್ರೆ ಸಿರಿಧಾನ್ಯಗಳ ಸಿಹಿ ವಿಭಾಗ, ಸಿರಿಧಾನ್ಯಗಳ ಖಾರದ ವಿಭಾಗ, ಮತ್ತೆ 3 ಹೇಳ್ಬೇಕಂತಂದ್ರೆ ಮರೆತು ಹೋದ ಖಾದ್ಯಗಳು, ಲ್ಯಾಂಡ್ ರೇಸಸ್ ಪ್ರಾಡಕ್ಟ್ಸ್ ಅಂತೇಳಿ ಇಂಗ್ಲಿಷ್ ಅಲ್ಲಿ ನಾವು ಹೇಳ್ತೇವೆ. ಸೊ ಈ 3 ವಿಭಾಗಗಳಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನ ಕೊಟ್ಟು ಆಯ್ಕೆ ಮಾಡ್ತೀವಿ. ಪ್ರಥಮ ಬಹುಮಾನಕ್ಕೆ 5,000 ರೂಪಾಯಿ ಅವರಿಗೆ ಪ್ರೋತ್ಸಾಹ ಧನ ಇರುತ್ತೆ, 3,000 ರೂಪಾಯಿ ದ್ವಿತೀಯ ಬಹುಮಾನಕ್ಕಿರುತ್ತೆ, ಮತ್ತೆ 2,000 ರೂಪಾಯಿ ತೃತೀಯ ಬಹುಮಾನಕ್ಕಿರುತ್ತೆ. ಇದಲ್ಲದೇ ಅವರಿಗೆ ಪ್ರಮಾಣ ಪತ್ರ ಮತ್ತೆ ಅವರಿಗೆ ಮೊಮೆಂಟೋ ಕೊಡತಕ್ಕಂತಹ ವ್ಯವಸ್ಥೆ ಕೂಡ ಇಲ್ಲಿ ಇರುತ್ತೆ. ಈ 3 ವಿಭಾಗಗಳಲ್ಲಿ ಪ್ರಥಮ ಬಹುಮಾನ ಪಡಿತಕ್ಕಂತಹ ರೈತ ಮಹಿಳೆಯರು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ. ಅವರು ನಾವು ಅದಿನ್ನು ಅದರದ ಯಾವತ್ ನಡೆಯುತ್ತೆ ದಿನಾಂಕ ಮತ್ತೆ ಸ್ಥಳ ಇನ್ನೂ ನಿಗದಿಪಡಿಸಿ ನೀಡಿಲ್ಲ, ಅದು ನೀಡಿದ ತಕ್ಷಣ ಅವರಿಗೆ ತಿಳಿಸ್ತೇವೆ. ಆ ದಿನಾಂಕದೊಂದು ನಾವೇ ಕರ್ಕೊಂಡು ಹೋಗ್ತೀವಿ, ಅವ್ರೇನ್ ಬಸ್ಸಿಗೆ ಬರಬೇಕು ಅಲ್ಲಿ ಹೋಗ್ಬೇಕು ಆ ತರ ಏನಿಲ್ಲ, ನಮ್ಮ ಇಲಾಖೆಯ ವಾಹನದಲ್ಲಿ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡ್ತೇವೆ. ಮತ್ತೆ ಅದಕ್ಕೆ ಒಬ್ಬ ನೋಡಲ್ ಅಧಿಕಾರಿಯನ್ನು ಕೂಡ ನೇಮಿಸ್ತೇವೆ, ಅವರು ಕರ್ಕೊಂಡು ಹೋಗಿ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮತ್ತೆ ಅವರು ವಾಪಸ್ ಕರ್ಕೊಂಡ್ ಬರ್ತಕ್ಕಂತ ವ್ಯವಸ್ಥೆ ಎಲ್ಲ ಇರುತ್ತೆ. ಅವ್ರಿಗೇನು ತೊಂದರೆ ಇಲ್ಲ, ಹೋಗಿ ಬರೋದಂತ ತೊಂದರೆ ಏನಿಲ್ಲ, ಆದ್ರೆ ಅವರು ಸರಿಯಾಗಿ ಭಾಗವಹಿಸ್ತಕ್ಕಂಥದ್ದು ಬಹಳ ಮುಖ್ಯ. ಆಮೇಲೆ ಏನು ರಾಜ್ಯ ಮಟ್ಟಕ್ಕೆ ಹೋಗ್ತಾರೆ ಅದಕ್ಕೆ ಅವಶ್ಯಕತೆ ಇರುವಂತ ಸಾಮಗ್ರಿಗಳನ್ನೆಲ್ಲ ಇವರೇ ತಗೊಂಡು ಹೋಗ್ಬೇಕು. ಅಲ್ಲಿ ಕೇವಲ ತರಕಾರಿಗಳಿರ್ಬೋದು ಅಂತವ್ ಮಾತ್ರ, ಎಣ್ಣೆ ತರಕಾರಿ ಇಂಥವ್ ಮಾತ್ರ ಕೊಡ್ತಾರೆ, ಪಾತ್ರೆಗಳು ಅವು ಕೊಡ್ತಾರೆ. ಆದ್ರೆ ಇವ್ರಿಗೇನು ನೆಸೆಸಿಟಿ ಇರುತ್ತೆ, ಯಾವ ಬೆಳೆ ಮತ್ತೆ ಯಾವ ಖಾದ್ಯ ಮಾಡ್ತಾರೆ ಅದಕ್ಕೆ ಅವಶ್ಯ ಇರುವಂತ ಸಾಮಗ್ರಿಗಳನ್ನ ಇವ್ರು ಇಲ್ಲಿಂದನೇ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಇಷ್ಟು ಹೇಳ್ಬೇಕಂತಂದ್ರೆ ಈ ಷರತ್ತುಗಳ ಅನ್ವಯ ನಾವು ಈ ಕಾರ್ಯಕ್ರಮವನ್ನ ಆಯೋಜಿಸೋದಕ್ಕೆ ಈಗಾಗಲೇ ತಯಾರಿ ಮಾಡ್ಕೊಂಡಿದೀವಿ. ಹಾಗಾಗಿ ನಮ್ಮ ಜಿಲ್ಲೆಯ ರೈತ ಮಹಿಳೆಯರು ಮತ್ತೆ ರೈತರು ಕೂಡ ಭಾಗವಹಿಸಬಹುದು, ಪುರುಷರನ್ನು ಭಾಗವಹಿಸಬಹುದು. ಹಿಂದಿನ ಸತಿ 2 ಪುರುಷರು ಭಾಗವಹಿಸಿದ್ರು, ಹಾಗಾಗಿ ಅದಕ್ಕೇನು ರಿಸ್ಟ್ರಿಕ್ಷನ್ ಇಲ್ಲ. ರೈತರು, ರೈತ ಮಹಿಳೆಯರು ಮತ್ತೆ ನಾಗರಿಕರು, ನಮ್ಮ ಏನು ಈ ಟೌನ್ ನಲ್ಲಿ ನಗರ ಪ್ರದೇಶದಲ್ಲಿ ಇರ್ತಕ್ಕಂತಹ ನಾಗರಿಕರು ಕೂಡ ಇದಕ್ಕೆ ಭಾಗವಹಿಸಬಹುದು, ಅವಕಾಶ ಇದೆ. ಹಿಂದಿನ ಸತಿ ಚಿತ್ರದುರ್ಗ ನಾಗರಿಕರಿಗೆ 2 ಪ್ರಶಸ್ತಿ ಬಂದಿತ್ತು, ಹಾಗಾಗಿ ಇದಕ್ಕೆ ಯಾವುದೇ ಒಂದು ಅಡ್ಡಿಗಳಿಲ್ಲ. ಹಾಗಾಗಿ ರೈತರು, ರೈತ ಮಹಿಳೆಯರು ಮತ್ತು ನಾಗರಿಕರು ಎಲ್ಲರೂ ಕೂಡ ಉತ್ತಮ ಉದ್ದೇಶದಿಂದ ಇದಕ್ಕೆ ಭಾಗವಹಿಸಬೇಕು ಅಂತ ನಾನು ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕಂತ ಕೂಡ ಎಲ್ಲ ರೈತ, ರೈತ ಮಹಿಳೆಯರು ಮತ್ತೆ ನಾಗರಿಕರಲ್ಲಿ ಈ ಮೂಲಕ ವಿನಂತಿಸ್ತಿದ್ದೇನೆ. ಈ ವಿನಂತಿಸೋದ್ರ ಜೊತೆಗೆ ಇವರು ಉತ್ತಮ ಖಾದ್ಯಗಳನ್ನು ಮಾಡಿ ಇಲ್ಲಿ ಪ್ರಶಸ್ತಿ ಗೆಲ್ಲದಲ್ಲದೆ ರಾಜ್ಯ ಮಟ್ಟದಲ್ಲಿ ಗೆಲ್ಲಬೇಕು ಮತ್ತೆ ನಮ್ಮ ಜಿಲ್ಲೆಗೆ ಒಳ್ಳೆ ಹೆಸರನ್ನು ತರಬೇಕಂತ ಕೂಡ ನಾನು ಆಶಿಸೋದಕ್ಕೆ ಇಷ್ಟಪಡ್ತೇನೆ. ದಿನಾಂಕ 30 ಏನು ರೈತರು ನಮ್ಮ ಜಂಟಿ ಕೃಷಿ ನಿರ್ದೇಶಕ ಕಚೇರಿಗೆ ಬರ್ತಾರೆ, ಅವರು 9 ಬಂದು ಈ ಒಂದು ಯಾವ ವಿಭಾಗದಲ್ಲಿ ಸ್ಪರ್ಧಿಸ್ತೀವಿ ಅನ್ನೋದನ್ನ ಅಲ್ಲಿ ಅರ್ಜಿ ನಮೂನೆಯನ್ನ ನಾವು ಕೊಡ್ತೇವೆ. ಆ ಅರ್ಜಿ ನಮೂನೆಯಲ್ಲಿ ಸಿಹಿ ಖಾದ್ಯನೋ ಇಲ್ಲ ಖಾರದ ಖಾದ್ಯನೋ ಇಲ್ಲ ಮರೆತು ಹೋದ ಖಾದ್ಯಗಳು ಯಾವ ಖಾದ್ಯದಲ್ಲಿ ಅವ್ರು ಭಾಗವಹಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಅದಕ್ಕೇನು ಸಾಮಗ್ರಿಗಳನ್ನ ಉಪಯೋಗಿಸ್ತೀವಿ, ಅದರ ಪ್ರಾಮುಖ್ಯತೆ ಏನು ಅನ್ನೋದನ್ನ ನಾವು ಕೊಡ್ತಕ್ಕಂಥ ಅರ್ಜಿನಲ್ಲಿ ಮಾಹಿತಿಯನ್ನು ನೀಡಿ 10 ಇದು ಪ್ರಾರಂಭ ಆಗುತ್ತೆ. ಅದರಲ್ಲಿ ಭಾಗವಹಿಸಬೇಕು. 9 ಬಂದು ಹೆಸರು ನೋಂದಾಯಿಸಬೇಕು. ಹೆಸರು ನೋಂದಾಯಿಸಬೇಕಾಗುತ್ತೆ. 9 ಬಂದು ಹೆಸರು ನೋಂದಾಯಿಸ್ಬಿಟ್ಟು ಅರ್ಜಿ ತುಂಬಿಟ್ಟು ಕೊಡಬೇಕಾಗುತ್ತೆ. ನಂತರ 10 ಪ್ರದರ್ಶನ ಸ್ಟಾರ್ಟ್ ಆಗುತ್ತೆ. 10 ಪ್ರದರ್ಶನ ಆದ್ಮೇಲೆ ಅದನ್ನ ಉದ್ಘಾಟನೆ ಮಾಡಿ ನಂತರದಲ್ಲಿ ಅವರಿಗೆ ಅದರ ಬಗ್ಗೆ ಪ್ರಶಸ್ತಿಯನ್ನ ಆಯ್ಕೆ ಬಗ್ಗೆ ವಿವರಿಸ್ತೀವಿ. ಒಂದು, ಎರಡನೇದು 2024 ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರಿಗೆ ಅವರಿಗೆ ಪ್ರೋತ್ಸಾಹನವನ್ನು ಈಗಾಗಲೇ ಖಾತೆಗೆ ನೀಡಿದ್ದೀವಿ. ಅವ್ರನ್ನೂ ಕೂಡ ಆ ಸಂದರ್ಭದಲ್ಲಿ ಕರೆಸಿಬಿಟ್ಟು ಅವರಿಗೆ ಪ್ರಮಾಣ ಪತ್ರ ಮತ್ತು ಮೊಮೆಂಟೊ ಕೊಟ್ಟು ಅವರಿಗೆ ಸನ್ಮಾನಿಸೋದಕ್ಕೆ ಕೂಡ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇದು ರೈತ ಮಹಿಳೆಯರಿಗೆ, ರೈತರಿಗೆ ಮತ್ತು ನಾಗರಿಕರಿಗೆ ಒಂದು ಪ್ರೋತ್ಸಾಹ ನೀಡಬೇಕನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಕೂಡ ಆ ದಿನ ನಾವು ನಮ್ಮ ಜಂಟಿ ಕೃಷಿ ಕಚೇರಿಯಲ್ಲಿ ಇಟ್ಕೊಂಡಿದ್ದೀವಿ. ಒಳ್ಳೆ ಅವಕಾಶ ಸದುಪಯೋಗಪಡಿಸಬೇಕು. ಹಾಗಾಗಿ ಸಾಕಷ್ಟು ರೈತರು, ರೈತ ಮಹಿಳೆಯರು ಮತ್ತು ನಾಗರಿಕರು ಬಂದು ಭಾಗವಹಿಸಬೇಕು ಮತ್ತೆ ನಮ್ಮ ಜಿಲ್ಲೆಗೆ ಕೀರ್ತಿ ತರಬೇಕು ಅಂತೇಳಿ ಮತ್ತೊಮ್ಮೆ ರೈತ ಬಾಂಧವರಲ್ಲಿ ನಾನು ವಿನಂತಿಸ್ತೇನೆ. ಸರ್, ಈಗ ಜಿಲ್ಲಾ ಮಟ್ಟದ ಈ ಪಾಕ ಸ್ಪರ್ಧೆಗೆ ಸಂಬಂಧಪಟ್ಟಂಗೆ ಏನಾದರೂ ನಮ್ಮ ಕೆಳಗರಿಗೆ ಸಂದೇಹಗಳು ಬಂದ್ರೆ ಅಥವಾ ಸಂಪರ್ಕ ಮಾಡಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು ಸರ್? ಇದರಲ್ಲಿ 2-3 ತರ ಸಂಪರ್ಕ ಮಾಡೋದಕ್ಕೆ ಅವಕಾಶ ಇದೆ. ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಮ್ಮ ಕೃಷಿ ಅಧಿಕಾರಿಗಳನ್ನ ವಿಚಾರಿಸಿದ್ರು ಆಯ್ತು, ತಾಲೂಕು ಮಟ್ಟದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರು ಇರ್ತಾರೆ, ಅವರನ್ನು ವಿಚಾರಿಸಿದ್ರು ಆಯ್ತು. ಮತ್ತೆ ಇದಲ್ಲದೇನೆ ನಮ್ಮಲ್ಲಿ ಕೆಲವು ಕೃಷಿ ಸಖಿಯರು ಕೂಡ ಇರ್ತಾರೆ, ಅವ್ರಿಗೂ ಕೂಡ ಇದರ ಮಾಹಿತಿ ಇದೆ, ಅವರನ್ನ ವಿಚಾರಿಸಿದ್ರು ಆಯ್ತು. ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಂಟಿ ಕೃಷಿ ಕಚೇರಿಯ ನಾನು ಸಹಾಯಕ ಕೃಷಿ ನಿರ್ದೇಶಕರಿಂದ ನಾನೇ ನೋಡಲ್ ಅಧಿಕಾರಿ, ಹಾಗಾಗಿ ನನ್ನನ್ನು ಸಂಪರ್ಕಿಸಿದ್ರು ಕೂಡ ತೊಂದರೆ ಇಲ್ಲ, ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ನನ್ನ ಮೊಬೈಲ್ ಸಂಖ್ಯೆ ಹೇಳಬೇಕಂತಂದ್ರೆ 8-7-7-9-3-0-9-5-6. ರೈತ ಬಾಂಧವರೇ, ಪ್ರವೀಣ್ ಚೌಧರಿ ಸರ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ. ಈ ಜಿಲ್ಲಾ ಮಟ್ಟದ ಪಾಕ ಸ್ಪರ್ಧೆ 2025 ಬಗ್ಗೆ ಇನ್ನು ಏನಾದರೂ ನಿಮಗೆ ಮಾಹಿತಿ ಬೇಕಂದ್ರೆ ಅವ್ರ ನೇರವಾಗಿ ಫೋನ್ ಮುಖಾಂತರ ಸಂಪರ್ಕ ಮಾಡಬಹುದು. ಅವರ ಮೊಬೈಲ್ ಸಂಖ್ಯೆ 8-2-7-7-9-3-0-9-5-6. ಬಹಳ ಸಂತೋಷ ಸರ್, ಇಲ್ಲಿವರೆಗೆ ಬಂದ್ಬಿಟ್ಟು ಈ ಜಿಲ್ಲಾ ಮಟ್ಟದ ಪಾಕ ಸ್ಪರ್ಧೆ 2025 ಬಗ್ಗೆ ನಮ್ಮ ಕೇಳುಗರು ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಟ್ರಿ. ಈ ತರ ಒಂದು ಅನುಕೂಲನ ನಮ್ಮ ನಾಗರಿಕರು, ರೈತ ಬಾಂಧವರು, ರೈತ ಮಹಿಳೆಯರು ಪಡ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಲಿ ಅಂತ ಆಕಾಶವಾಣಿಯನ್ನು ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ. ಇದುವರೆಗೂ ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟೀಯ ವಾಣಿಜ್ಯ ಮೇಳ 2026 ಅಂಗವಾಗಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆ ಕುರಿತು ಚಿತ್ರದುರ್ಗ ಜಿಲ್ಲಾ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಕೋಪನಹಳ್ಳಿ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಕೇಳಿ ರೈತರಿಗೆ ಸಲಹೆ. ರೈತ ಬಾಂಧವರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಉಲ್ಲಾಸ್ MY. ನಾನು ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗದ ಸಾವಯವ ಸಂಶೋಧನಾ ಕೇಂದ್ರ ಇಲ್ಲಿ ಸಹ ಸಂಶೋಧಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಿಮಗೆ ಎಲ್ರಿಗೂ ತಿಳಿದಿರೋ ಹಾಗೆ ಸಾವಯವ ಕೃಷಿಯಲ್ಲಿ ಪೋಷಕಾಂಶ ನಿರ್ವಹಣೆ ಹಾಗೂ ಕೀಟ ಹಾಗೂ ರೋಗಬಾಧೆ ನಿರ್ವಹಣೆ ತುಂಬಾ ದೊಡ್ಡ ಸವಾಲುಗಳಾಗಿವೆ. ಈ ಎರಡು ಸವಾಲುಗಳನ್ನು ತಕ್ಕ ಮಟ್ಟಿಗೆ ನಿವಾರಿಸುವ ಸಾಮರ್ಥ್ಯ ಇರುವುದು ಬೆಳೆ ಪರಿವರ್ತನಾ ಪದ್ಧತಿಗೆ. ಹಾಗಾಗಿ ಸಾವಯವ ಕೃಷಿಯಲ್ಲಿ ಬೆಳೆ ಪರಿವರ್ತನೆ ಒಂದು ಬಹುಮುಖ್ಯವಾದ ಅಂಗ. ಬೆಳೆ ಪರಿವರ್ತನೆ ಎಂಬುದು ತುಂಬಾ ಹಳೆಯ ತಂತ್ರಜ್ಞಾನವಾದರೂ ಸಹ ಇದರ ಹಿಂದಿನ ವೈಜ್ಞಾನಿಕ ಕಾರಣವನ್ನು ತಿಳಿಯುವುದು ತುಂಬಾ ಉಪಯುಕ್ತ. ಹಾಗಾದರೆ ವರ್ಷಾನುವರ್ಷ ಒಂದೇ ಬೆಳೆಯನ್ನು ಒಂದೇ ಭೂಮಿಯಲ್ಲಿ ಬೆಳೆಯುವುದು ತಪ್ಪೇನು ಎಂದು ತಾವುಗಳು ಕೇಳಬಹುದು. ಈ ಪ್ರಶ್ನೆಯನ್ನು ಅನುಭವಿ ರೈತರನ್ನು ಕೇಳಿದರೆ ಇದು ಸರಿಯಾದ ಕ್ರಮವಲ್ಲ ಎನ್ನುತ್ತಾರೆ. ಹಾಗಾದರೆ ಏಕೆ ನಾವು ಏಕ ಬೆಳೆ ಪದ್ಧತಿಯನ್ನು ಅನುಸರಿಸಬಾರದು? ಬೆಳೆ ಪರಿವರ್ತನೆ ಮಾಡದಿದ್ದರೆ ಭೂಮಿ ಬರಡಾಗುವ ಸಾಧ್ಯತೆ ಇರುತ್ತದೆ ಹಾಗೂ ಇದರಿಂದ ಕೀಟ ಹಾಗೂ ರೋಗಬಾಧೆಯೂ ಹೆಚ್ಚಾಗುತ್ತದೆ. ಏಕೆಂದರೆ ಒಂದೇ ತರಹದ ಬೆಳೆಯು ಕೇವಲ ಒಂದೇ ಭಾಗದ ಮಣ್ಣಿನಲ್ಲಿ ಪೋಷಕಾಂಶಗಳನ್ನು ಹೀರುತ್ತದೆ. ಇದರಿಂದಾಗಿ ಆ ಭಾಗದಲ್ಲಿರುವ ಪೋಷಕಾಂಶಗಳ ಲಭ್ಯತೆ ಕುಂಠಿತವಾಗುತ್ತದೆ. ಉದಾಹರಣೆಗೆ ಆಳ ಬೇರಿರುವ ಬೆಳೆಗಳನ್ನು ಬೆಳೆದಾಗ ಅವು ಕೇವಲ ಆಳವಾದ ಮಣ್ಣಿನಿಂದ ಪೋಷಕಾಂಶಗಳನ್ನು ಹೀರುತ್ತವೆ ಹಾಗೂ ಚಿಕ್ಕ ಬೇರುಗಳನ್ನು ಹೊಂದಿರುವ ಬೆಳೆಗಳನ್ನು ಬೆಳೆಯುವುದರಿಂದ ಅವು ಮೇಲ್ಭಾಗದ ಮಣ್ಣಿನಿಂದ ಮಾತ್ರ ಪೋಷಕಾಂಶ ಹೀರುತ್ತವೆ.

ಮುಪ್ಪಿನ ಕಾಲದಲ್ಲಿ ರೋಗ ರುಜಿನ ಕಾಡಿ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀಯಲ್ಲೋ. ಮುಪ್ಪಿನ ಕಾಲದಲ್ಲಿ ರೋಗ ರುಜಿನ ಕಾಡಿ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀಯಲ್ಲೋ. ಕತ್ತಿಗೆ ಕುಣಿಕೆ ಹಾಕಿ ಯಮರಾಯ ಎಳೆಯುವಾಗ, ಕತ್ತಿಗೆ ಕುಣಿಕೆ ಹಾಕಿ ಯಮರಾಯ ಎಳೆಯುವಾಗ ಸತ್ತು ಗತ್ತಲವಿಲ್ಲದೆ ಹೊರಟಿಯಲ್ಲೋ. ಪರಧ್ಯಾನವನ್ನು ನೀನು, ಗುರುಧ್ಯಾನವನ್ನು ನೀನು ಮಾಡುವುದ್ಯಾವಾಗೋ, ನಿನಗೆ ಕೊಡುವುದ್ಯಾವಾಗೋ. ಪರಧ್ಯಾನವನ್ನು ನೀನು, ಗುರುಧ್ಯಾನವನ್ನು ನೀನು ಮಾಡುವುದ್ಯಾವಾಗೋ, ನಿನಗೆ ಈಗ ಕೇಳಿ ಮತ್ತೊಂದು ಜನಪದ ಗೀತೆ. ಹರಿವ್ಯಾಳ ಭೂಮ್ಯಾಗ ಹತ್ತು ಹೂವಿನ ಸೀರಿ ತಕ್ಕಿ ತುಂಬಾ ನೆರಗಿ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ ಆ ತಾಯಿ ಒಕ್ಕಲೇರ್ಯಾಳ ಕಣದಾಗ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ ಆ ತಾಯಿ ಒಕ್ಕಲೇರ್ಯಾಳ ಕಣದಾಗ ಬೆಳ್ಳಿ ಬಾರಿ ಕೋಲು ಕಾಳು ತುಂಬಿದ ತೆನೆಯ ಕಣಕಾಕಿ ಬೆಳ್ಳನ್ನ ಜೋಡೆತ್ತು ಬೆಳ್ಳಿ ಬಾರಿ ಕೋಲು ಕಾಳು ತುಂಬಿದ ತೆನೆಯ ಕಣಕಾಕಿ ಕಾಳು ತುಂಬಿದ ತೆನೆಯ ಕಣಕಾಕಿ ಮುಂಜಾನೆ ಹಂತಿ ಹುಡ್ಯಾರೋ ಹರುಷಾದಿ ಹಂತಿ ಹುಡ್ಯಾರೋ ಹರುಷಾದಿ ಹತ್ತು ಹೂವಿನ ಸೀರಿ ತಕ್ಕಿ ತುಂಬಾ ನೆರಗಿ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ ಬಿಚ್ಚಿ ಹರಿವ್ಯಾಳ ಕಾಳಿಂಗ ಬಿಳಿಯತ್ತು ಮಾಲಿಂಗ ಸರದಾರ ನನ್ನೆತ್ತು ಸಾರಂಗ ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ ಸರದಾರ ನನ್ನೆತ್ತು ಸಾರಂಗ ಸರದಾರ ನನ್ನೆತ್ತು ಸಾರಂಗ ತುಳಿದಾರ ಹಂತಿ ಕಡ್ಡಿ ಎಲ್ಲ ಪುಡಿಯಾತು ಹಂತಿ ಕಡ್ಡಿ ಎಲ್ಲ ಪುಡಿಯಾತು ಹತ್ತು ಹೂವಿನ ಸೀರಿ ತಕ್ಕಿ ತುಂಬಾ ನೆರಗಿ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ ತಾಯಿ ಒಕ್ಕಲೆ ಯಾಲ ಮುದ್ದಿನ ಬೆಳೆಯೋ ಮುಗಿಲೊದ್ದ ಬಿದ್ದು ಆನೆ ತುಳಿದಾರು ನುರಿಯೊಲ್ಲ ಮುದ್ದಿನ ಬೆಳೆಯೋ ಮುಗಿಲೊದ್ದ ಬಿದ್ದು ಆನೆ ತುಳಿದಾರು ನುರಿಯೊಲ್ಲ ಆನೆ ತುಳಿದಾರು ನುರಿಯೊಲ್ಲ ನಮ್ಮ ಬಸವ ಪಾದ ಇಟ್ಟಾರೆ ನುರಿದಾವ ಪಾದ ಇಟ್ಟಾರೆ ನುರಿದಾವು ಹತ್ತು ಹೂವಿನ ಸೀರೆ ನೆಕ್ಕಿ ತುಂಬಾ ನೆರಗಿ ಬಿಚ್ಚಿ ಹರಿಯಾಳ ಹತ್ತು ಹೂವಿನ ಸೀರಿ ತೆಕ್ಕಿ ತುಂಬಾ ನೆರಗಿ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ ಆ ತಾಯಿ ಒಕ್ಕಲೇರ್ಯಾಳ ಕಣದಾಗ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ ಆ ತಾಯಿ ಒಕ್ಕಲೇರ್ಯಾಳ ಕಣದಾಗ ಬೆಳಗ್ಗೆ 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪನಾಯಕ ಯುಎಎಚ್ಎಸ್ ನೇಗಿಲ ಮಿಡಿತ ವಿಷಯ ಗೋಡಂಬಿ ಮರಗಳ ಪುನಶ್ಚೇತನ ಈ ಕುರಿತು ಗೋಡಂಬಿ ತಂತ್ರಜ್ಞಾನ ಕೇಂದ್ರ ಶಿವಮೊಗ್ಗದ ಸಹ ಸಂಶೋಧಕರಾದ ಡಾ ಜೀವನ್ ಹೆಚ್ಆರ್ ಅವರಿಂದ ಮಾಹಿತಿ ಕೇಳುವಿರಿ ಪ್ರಾಯೋಜಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಈಗ ಕೇಳಿ ಮತ್ತೊಂದು ಜನಪದ ಗೀತೆ ಹಂಸಾ